ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇದೀಗ ಕೃಷಿ, ಅರಣ್ಯ ಮತ್ತು ನೀರು ಸಂರಕ್ಷಣೆ ಈ ಕುರಿತು ಪುತ್ತೂರಿನ ಮರಿಕೆಯ ಎಪಿ ಸದಾಶಿವ ಅವರೊಂದಿಗಿನ ಸಂದರ್ಶನ ಕೇಳೋಣ. ಎಪಿ ಸದಾಶಿವ ಅವರೇ ನಮಸ್ಕಾರ. ನಮಸ್ತೆ. ಕೃಷಿಯಲ್ಲಿ ಒಳಸುರಿಗಳ ಬಗ್ಗೆ ನಾವು ಮಾತನಾಡಬೇಕಿದ್ರೆ ನೀರು ಅತ್ಯಂತ ಪ್ರಮುಖವಾದಂತಹ ಒಳಸುರಿ ಅಂತ ಹೇಳ್ತೀವಿ. ಹೌದು. ನೈಸರ್ಗಿಕವಾಗಿ ಮಳೆಯೇ ನಮಗೆ ಆಶ್ರಯ. ಹೌದು. ಈ ಮಳೆ ನೀರಿನ ಒಂದು ಸದ್ಬಳಕೆ ಮಾಡುವಲ್ಲಿ ನಾವು ಎಲ್ಲಿ ಸೋತಿದ್ದೇವೆ ಅಂತ ಅಂದರೆ, ಪ್ರತಿ ಜೀವಿಗೂ ಸಹ ನೀರು ಅತ್ಯಂತ ಅಗತ್ಯ. ಅದು ಜೀವಿ ಇರ್ಬೋದು, ಸಸ್ಯಗಳು ಇರ್ಬೋದು. ಸಸ್ಯಗಳು ಒಂದು ಜೀವಿಯೇ ತಾನೆ. ಮಳೆ ನೀರು ಪ್ರಕೃತಿ ಕೊಡುವಂಥದ್ದು ವರ್ಷದ 6 ತಿಂಗಳು ಮಳೆಯನ್ನು ಕೊಡ್ತದೆ. 6 ತಿಂಗಳ ಮಳೆಯನ್ನು ನಾವು ಮತ್ತಿನ 6 ತಿಂಗಳಿಗೆ ಸಂರಕ್ಷಣೆ ಮಾಡಬೇಕಾದ್ದು ನಮ್ಮ ಅಗತ್ಯ. ಅದನ್ನು ಮಾಡುವಲ್ಲಿ ನಾವು ಸೋತಿದ್ದೇವೆ. ಅಂದರೆ ಮೊದಲು ನಮ್ಮ ಹಿರಿಯರು ಮಾಡ್ತಾ ಇದ್ರು, ಈಗ ನಾವು ಮರೆತಿದ್ದೇವೆ ಅಂತ ಹೇಳ್ಬೋದು. ಅದನ್ನು ಯಾವಾಗ ನಾವು ಸುಲಭದಲ್ಲಿ ಒಂದು ಪದ್ಧತಿ ಉಂಟೋ ಅದನ್ನು ಹೆಚ್ಚು ಹೆಚ್ಚು ಜನ ಮುಂದುವರಿಸ್ತಾ ಹೋಗ್ತಾರೆ. ಆ ಸುಲಭ ಯಾವುದು ಅಂತ ಹೇಳಿದರೆ, ನೀರಿಗೋಸ್ಕರ ನಮ್ಮ ಹಳೆಯ ಕಟ್ಟಗಳಿರ್ಬೋದು, ಇಂಗುಗುಂಡಿಗಳಿರ್ಬೋದು, ಕೆರೆಗಳು, ಬಾವಿಗಳು, ಇಂಥದ್ದನ್ನೆಲ್ಲ ಮರೆತು ನಾವು ಬೋರ್ವೆಲ್ ಕಡೆಗೆ ಹೋದೆವು. ಬೋರ್ವೆಲ್ ಒಂದು ಸಣ್ಣ ಜಾಗದಲ್ಲಿ ತೂತು ಕೊರೆದು ಅದರಿಂದ ಕರೆಂಟ್ ಧಾರಾಳ ಇದ್ದರೆ ಪಂಪ್ ಎತ್ತಿ ಮಾಡುವಂಥದ್ದು ಅದು, ಮತ್ತು ಶಾಶ್ವತ ಅಂತವೂ ನಾವು ತಿಳಿದೆವು. ನಿಜವಾಗಿ ಅದು ಹಾಗೆ ಅಲ್ಲ ಅಂತ ಹೇಳೋದು ನಮಗೆ ಈಗ ಸ್ಪಷ್ಟವಾಗಿ ಅರ್ಥ ಆಗ್ತಾ ಉಂಟು ನಮಗೆ. ಹಾಗೆ ಆ ನೀರನ್ನು ನಾವು ಉಳಿಸುವ ಕಡೆಗೆ ಮತ್ತು ನೀರನ್ನು ಬಳಕೆಯ ಮಿತಿಯನ್ನು ಅರಿತು ನಾವು ಕೃಷಿಯನ್ನು ಮಾಡಬೇಕಾಗ್ತದೆ. ನಾವು ಈಗ ಸಾಕಷ್ಟು ಸಾಂಪ್ರದಾಯಿಕ ವಿಧಾನಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ. ಈಗ ನೈಸರ್ಗಿಕವಾಗಿ ಈ ಮಳೆ ನೀರು ಇಂಗು ಒಂದು ಪ್ರಕ್ರಿಯೆಗೆ ಎಲ್ಲಿ ಅಡೆತಡೆ ಆಗಿದೆ ಅಂತ? ಮಳೆ ನೀರು ಇಂಗ್ಲಿಕ್ಕೆ ಪ್ರಕೃತಿ ಕೊಟ್ಟದ್ದು ಅಷ್ಟೇ. ಮೊದಲಾಗಿ ಕಾಡು. ಹೌದು. ಹಸಿರು ಇರಬೇಕು. ಇದು ಮಳೆ ನೀರು ಇಂಗಿಸುವಂತಹ ಅತ್ಯಂತ ದೊಡ್ಡ ವ್ಯವಸ್ಥೆ ಪ್ರಕೃತಿ ಕೊಟ್ಟದ್ದು. ಮಳೆ ಬರಲಿಕ್ಕೆ ಕೂಡ ಈ ಕಾಡು ತೀರ ಅಗತ್ಯ. ಮಳೆ ನೀರು ಇಂಗಿಸ್ಲಿಕ್ಕೆ ಕೂಡ ಕಾಡು ಅಗತ್ಯ. ಕಾಡನ್ನು ನೀವು ಯೋಚನೆ ಮಾಡಿ, ಮಳೆ ಬಂದು ಮತ್ತೆ ಅನೇಕ ಗಂಟೆಗಳ ಕಾಲ ಮಳೆ ನೀರು ಕಾಡಿನಿಂದ ಅದರ ಎಲೆಗಳ ಮೂಲಕವಾಗಿ ತೊಟ್ಟಿಕ್ಕುತ್ತಾ ಇರ್ತದೆ. ಅಂದರೆ ಅಷ್ಟು ಸಾವಿರಗಟ್ಟಲೆ ಲೀಟರ್ ನೀರನ್ನು ಈ ಕಾಡು ಮರಗಳು ತನ್ನ ಎಲೆಗಳ ಮೂಲಕ ಹಿಡಿದಿಟ್ಟುಕೊಳ್ತದೆ. ನೀರು ಬೇರಿನ ಮೂಲಕವಾಗಿಯೂ ಭೂಮಿಗೆ ಇಂಗುತ್ತದೆ, ಮತ್ತೆ ಎಲೆಗಳು ತೊಟ್ಟಿಕ್ಕಿ ತೊಟ್ಟಿಕ್ಕಿ ಮತ್ತೆ ಅದು ಮಣ್ಣಿಗೆ ಬಿದ್ದು ಮತ್ತದು ಇಂಗುತ್ತಾ ಇರ್ತದೆ. ಅಂದರೆ ಮಳೆ ಬಂದು ಮತ್ತೆ 1 ರಿಂದ 2 ಗಂಟೆ ಹೊತ್ತು ನೀರನ್ನು ಮತ್ತೆ ಭೂಮಿಗೆ ಕೊಡ್ತಾ ಇರ್ತದೆ. ಕಾಡಿರುವಂಥದ್ದು ನೀರನ್ನು ಇಂಗಿಸಲಿಕ್ಕಿರುವ ವ್ಯವಸ್ಥೆ, ಮತ್ತೆ ಮಣ್ಣನ್ನು ಸವಕಳಿಯನ್ನು ತಡಿಲಿಕ್ಕಿರುವಂಥ ವ್ಯವಸ್ಥೆ ಕಾಡು. ಅದು ಅಲ್ಲದೆ ಪ್ರಕೃತಿಯಲ್ಲಿರುವ ಎಲ್ಲ ಜೀವಜಂತುಗಳಿಗೆ ಆಶ್ರಯ ತಾಣವೂ ಕಾಡು. ಹಣ್ಣು ಆಹಾರ ಕೊಡುವಂಥದ್ದು ಎಲ್ಲವೂ ಕೊಡುವಂಥದ್ದು ಆ ಕಾಡು. ಇದು ನಮ್ಮ ಮನುಷ್ಯನ ಉಳಿವಿಗೋಸ್ಕರ ಅಥವಾ ಪ್ರಕೃತಿಯ ಉಳಿವಿಗೋಸ್ಕರ ತೀರಾ ತೀರಾ ಅಗತ್ಯ. ನಾವೀಗ ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಕಾಡಿನ ಬೆಲೆ ನಮಗೆ ಗೊತ್ತಿಲ್ಲ, ನೀರಿನ ಬೆಲೆ ಗೊತ್ತಿಲ್ಲ. ನೀರು ಏನಿದ್ರೂ ಅದು ಜವಾಬ್ದಾರಿ, ನೀರಿನ ಜವಾಬ್ದಾರಿ ನಮ್ಮದಮ್ಮದ ಆಗಬೇಕಾಗಿತ್ತು, ಆದರೆ ಅದನ್ನು ನಾವು ಸರ್ಕಾರದ ಜವಾಬ್ದಾರಿ ಅಂತ ಮಾಡಿಬಿಟ್ಟಿದ್ದೇವೆ. ಸರ್ಕಾರಗಳು ಕೂಡ ಹೇಳುವುದು ಅದನ್ನೇ, ನೀರನ್ನೇ ನಾವು ಕೊಡ್ತೇವೆ ಕೊಡ್ತೇವೆ ಧಾರಾಳ ಕೊಡ್ತೇವೆ ಅಂತ ಹೇಳಿಕೊಂಡು ನಮ್ಮ ನಮ್ಮ ಜವಾಬ್ದಾರಿಯನ್ನು ಹೇಳಿಕೊಡುವಂಥದ್ದು ನಮಗೆ ತೀರಾ ಅಗತ್ಯ ಆಗಬೇಕಿತ್ತು. ಅದು ಇವತ್ತದ ಆಗ್ತಾ ಇಲ್ಲ. ಕಾಡಿನ ಜೊತೆ ಜೊತೆಗೆ ಬಹುಶಃ ನೈಸರ್ಗಿಕವಾಗಿ ನೀರು ಇಂಗುವಂಥ ಒಂದು ವ್ಯವಸ್ಥೆ ನೋಡಿದರೆ ಭತ್ತ ಬೆಳೆಯುವಂಥ ಒಂದು ಪ್ರದೇಶ ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ಕಡಿಮೆಯಾಗಿದೆ. ಮಾತು ಜೊತೆಗೆ ಎಲ್ಲಿ ನೋಡಿದರೂ ಕೂಡ ಕಾಂಕ್ರೀಟ್ ಕಟ್ಟಡಗಳ ಒಂದು ಹಾವಳಿ. ಹೌದು. ಈ ಎರಡು ವಿಚಾರಗಳ ಬಗ್ಗೆ ಹೇಳಿ. ಭತ್ತ ಬೆಳೆಯುವಂಥದ್ದು ನೀರಿಂಗಿಸಲಿಕ್ಕಿರುವ ಇನ್ನೊಂದು ವ್ಯವಸ್ಥೆ. ಆ ಮೂಲಕವಾಗಿ ನೀರಿಂಗಿಸುವುದು ಆಯಿತು, ಒಟ್ಟಿಗೆ ನಮ್ಮ ಆಹಾರವನ್ನು ನಾವು ಸಂಪಾದನೆ ಮಾಡುವುದು ಆಯಿತು. ನಮ್ಮ ದಕ್ಷಿಣ ಕನ್ನಡ ಅಂತೂ ಸಂಪೂರ್ಣ ಆಹಾರದಲ್ಲಿ ಸ್ವಾವಲಂಬಿಯಾಗಿದ್ದಂಥ ಜಿಲ್ಲೆ. ಈ ಜಿಲ್ಲೆಯಿಂದ ಭತ್ತವನ್ನು ಬೆಳೆದು ಭತ್ತವನ್ನು ನಾವು ಘಟ್ಟದ ಮೇಲಿನ ಪ್ರದೇಶಗಳಿಗೆ ಗಾಡಿಗಳ ಮೂಲಕ ಹಿಂದೆ ಹೋಗ್ತಾ ಇತ್ತಂತೆ, ಸುಮಾರು 50-60 ವರ್ಷದ ಹಿಂದೆ. ಆದರೆ ಅದು ಬಿಟ್ಟು ಇವತ್ತು ದಕ್ಷಿಣ ಕನ್ನಡ ಸಂಪೂರ್ಣ ನಾವು ಬೇರೆ ಕಡೆಯ ಭತ್ತ ಅಕ್ಕಿಗೋಸ್ಕರ ನಾವು ಇವತ್ತು ಹಪಹಪಿಸ್ತಾ ಇದ್ದೇವೆ. ಅಲ್ಲಿಂದ ನಮಗೆ ಬಂದು ನಾವು ಊಟ ಮಾಡ್ತಾ ಇದ್ದೇವೆ.